ನಾನು ಎಂದು ಪರಿಗಣಿಸುವ ಸಾಧ್ಯತೆ ಇಲ್ಲ. ಏಕೆಂದರೆ ಆನಂದಮಯ ಕೋಶ ಏನಿದು? ಆತ್ಮನ ಪ್ರತಿಬಿಂಬ ಚುಂಬಿತ, ಅದಕ್ಕೊಂದು ಟಚ್ ಇದೆ, ಅದಕ್ಕೊಂದು ಸ್ಪರ್ಶ ಇದೆ. ಯಾವುದರ ಸ್ಪರ್ಶ ಅಂದರೆ ಆತ್ಮಾನಂದದ ಸ್ಪರ್ಶ ಇದೆ, ಪ್ರತಿಬಿಂಬದ ಸ್ಪರ್ಶ ಇದೆ. ಇದು ಪೂರ್ಣ ಶಕ್ತಿಯಿಂದ, ತನ್ನ ಪೂರ್ಣ ಶಕ್ತಿಯಿಂದ ಪ್ರಕಟವಾಗುವುದು ಎಲ್ಲಿ? ಆನಂದಮಯ ಕೋಶ ತನ್ನ ಪೂರ್ಣ ಶಕ್ತಿಯಿಂದ ಪ್ರಕಟವಾಗುವುದು ಎಲ್ಲಿ? ಎಲ್ಲಿ? ಸುಷುಪ್ತವು, ಸುಷುಪ್ತಿಯಲ್ಲಿ, ಗಾಢ ನಿದ್ರೆಯಲ್ಲಿ ಆನಂದಮಯ ಕೋಶಸ್ಯ ಸ್ಫೂರ್ತಿ ಉತ್ಕಟ. ಒಂದು ವಾಕ್ಯ, ಸುಷುಪ್ತವು ಗಾಢ ನಿದ್ರೆಯಲ್ಲಿ ಆನಂದಮಯ ಕೋಶದ ಪೂರ್ಣವಾದಂತಹ ಶಕ್ತಿ ಅಲ್ಲಿ ಲಭ್ಯವಾಗಿರುತ್ತದೆ. ಆದ್ದರಿಂದ ನಿದ್ರೆಯ ಅನುಭವ ಏನು? ಆನಂದ. ಒಬ್ಬರೂ ಕೂಡ ಎಚ್ಚರಾದ್ರೂ ನನ್ನ ದುಃಖ ಆಯ್ತು ಅಂತ ಹೇಳಿಲ್ಲ. ಅಯ್ಯೋ ನನ್ನ ಟ್ರೇನ್ ತಪ್ಪೋಯ್ತಲ್ಲ ಅಂತಾರೆ, ಬಸ್ ತಪ್ಪೋಯ್ತಲ್ಲ ಅಂತ ದುಃಖ ಪಡ್ತಾರೆ, ಟ್ರೇನ್ ತಪ್ಪೋಯ್ತಲ್ಲ ಅಂತ ದುಃಖ ಪಡ್ತಾರೆ. ಆದರೆ ನಿದ್ದೆ ಹತ್ತಿದ್ದನ್ನ ದುಃಖ ಎಂದು ಯಾರೂ ಪಟ್ಟಿಲ್ಲ, ಆನಂದಿಸ್ತಾರೆ. ಇನ್ನೊಂದು ತಾಸು ಮಲಗಿಸ್ರಿ, ಓಕೆ, ಇನ್ನೊಂದು ಹಾಫ್ ಆನ್ ಅವರ್, ಠೀಕ್, ಇನ್ನು ಹತ್ತು ನಿಮಿಷ ಮಲ್ಕೊಂಡು, ಹತ್ತು ನಿಮಿಷ ಏನಾಗಿರ್ತದೆ, ಒಂದು ಗಂಟೆ ಆಗಿರ್ತದೆ. ಆನಂದವನ್ನ, ನಿದ್ರಾನಂದವನ್ನ ಒಪ್ಪಿಕೊಳ್ಳದೇ ಇದ್ದವರು ಯಾರೂ ಇಲ್ಲ. ಹೌದಲ್ಲೋ, ಎಲ್ಲರೂ ಆನಂದಿಸ್ತಾರೆ, ನಿದ್ರಾನಂದವನ್ನು ಆನಂದಿಸ್ತಾರೆ. ಅದನ್ನು ಉತ್ಕಟ, ಇನ್ ಇಟ್ಸ್ ಫುಲ್ ಸ್ವಿಂಗ್ ಅಂತ ಇಂಗ್ಲಿಷ್ ಒಳಗೆ, ತನ್ನ ಪೂರ್ಣ ಶಕ್ತಿಯಿಂದ ಪ್ರಕಟವಾಗುವಂತಹ ಆ ಸ್ಥಿತಿ ಯಾವುದದು? ನಿದ್ರಾಸ್ಥಿತಿ. ಇನ್ನು ಇದೇ ಆನಂದ, ಇದೇ ಆನಂದಮಯ ಕೋಶದ ಆನಂದವೇ ಅಲ್ಪ ಸ್ವಲ್ಪ ರೂಪರಾಶಿಗಳ ಮೂಲಕವಾಗಿ, ವಿಷಯಗಳ ಮೂಲಕವಾಗಿ ಅಲ್ಪ ಸ್ವಲ್ಪ ಆನಂದಿಸ್ತಾ ಇದ್ದಾಗ ಕನಸು ಅಂತ ಅನ್ಸ್ಕೊಳ್ತು. ಇನ್ನು ನಿಜವಾಗಿಯೂ ಧನ, ನಿಜವಾಗಿಯೂ ಘಟಪಟಾದಿಗಳ ಸಂಗ್ರಹ ಮೂಲಕವಾಗಿ, ವಸ್ತುಗಳು, ಪದಾರ್ಥಗಳು, ಜೀವರಾಶಿಗಳು, ಪಕ್ಷಿಗಳು, ಪ್ರಾಣಿಗಳು, ಅನಸ್ಪತಿಗಳು, ಹಣ್ಣುಗಳು, ಕಾಯಿಗಳು, ಹೂಗಳು, ಪರ್ವತಗಳು, ನದಿಗಳು, ನಕ್ಷತ್ರಗಳು, ಇವೆಲ್ಲವನ್ನು ಸೇರಿಸಿ ಆನಂದಿಸ್ತಾ ಇದ್ರೆ ಅದಕ್ಕೆ ಯಾವ ಅವಸ್ಥೆ ಅಂತಾರೆ? ಜಾಗೃತ ಅವಸ್ಥೆ ಹೇಳ್ತಾರೆ. ಏನು ಹೇಳಿ? ಇಷ್ಟ ಸಂದರ್ಶನಾದಿನ ಸ್ವಪ್ನ ಜಾಗರ ಯೋಹೋ ಈಶತ್. ಸ್ವಪ್ನ ಅಂದ್ರೆ ಕನಸು, ಜಾಗರ ಅಂದ್ರೆ ಜಾಗೃತ. ಸ್ವಪ್ನ ಜಾಗೃತಾವಸ್ಥೆಗಳಲ್ಲಿ ತಮಗೆ ಇಷ್ಟವಾದಂತಹ ವಸ್ತುಗಳ ಪ್ರಾಪ್ತಿಗಳ ಮೂಲಕವಾಗಿ ಅಥವಾ ಅನಿಷ್ಟವಾದದ್ದನ್ನು ಪಡೆದುಕೊಳ್ಳದೇ ಇರುವುದರಿಂದ, ಎರಡನ್ನು ಸೇರಿಸಿ, ಇಷ್ಟವಾದದ್ದನ್ನು ಪಡೆದದ್ದರಿಂದ, ಅನಿಷ್ಟವಾದದ್ದನ್ನು ಪಡೆದುಕೊಳ್ಳದೇ ಇದ್ದದ್ದರಿಂದ. ಅಂದ್ರೆ ಏನೋ, ನನಗೆ ಯಾರೋ ಒಂದು ವಾಚ್ ಪ್ರೆಸೆಂಟೇಷನ್ ಮಾಡಿದ್ರು, ವಾ, ಎಲ್ಲ ಕನಸಿನ್ಯಾಗ ಏನ್ ಕೊಟ್ರು? ಒಂದು ವಾಚ್ ಕೊಟ್ರು. ಸುಖ ಅನಿಸುತ್ತೆ ಇಲ್ಲ ನಿಮಗೆ? ಹೌದೋ, ಕನಸಿನ್ಯಾಗ ಬೆಕ್ಕು ಅಡ್ಡ ಬರಲೇ ಇಲ್ಲ, ಸುಖ ಅನಿಸುತ್ತದೆ ಇಲ್ಲ. ಇವನು ಮನೆಯಿಂದ ಕಾರ್ ತಗೊಂಡು, ಕನಸಿನ್ಯಾಗ ಮನೆಯಿಂದ ಕಾರ್ ತಗೊಂಡು ಹೋಗಬೇಕಾದ್ರೆ, ಅಪ್ಪ ಇವತ್ತು ಅವನು ಬೆಕ್ಕು ಅಡ್ಡ ಬರದೇ ಹೋದ್ರೆ ಸಾಕಪ್ಪ, ಇವತ್ತು ಬರದೇ ಹೋದ್ರೆ ಸಾಕಪ್ಪ ಅನ್ಕೊಂಡು ಹೋಗ್ತಾನೆ, ಅದು ಬರೋದೇ ಇಲ್ಲ. ಅವಾಗ ಸುಖ ಅನಿಸ್ತದ, ಅಪ್ಪ ಅಂತೂ ಇಂತೂ ಬೆಕ್ಕು ಅಡ್ಡ ಬರಲಿಲ್ಲ, ಖುಷಿಯೋ ಖುಷಿ. ಅದೇ ರೀತಿ ಎಚ್ಚರದಲ್ಲಿ ಕೂಡ ಇಷ್ಟ ಸಂದರ್ಶನಕ್ಕೆ ಎರಡು ಅರ್ಥ. ಇಷ್ಟವಾದದ್ದನ್ನು ಪಡೆಯುವುದು ಒಂದರ್ಥ, ಇಷ್ಟವಲ್ಲದ ಇದ್ದದ್ದನ್ನು ಪಡೆಯದೇ ಇರುವುದು ಇನ್ನೊಂದು. ಇವೆರಡೂ ಸುಖಕ್ಕೆ ಕಾರಣವಾಗುತ್ತದೆ. ಇದು ಯಾವ ಆನಂದ? ಇದು ಯಾವ ಆನಂದ? ಇಷ್ಟವಾದದ್ದನ್ನು ಪಡೆದಿದ್ದರಿಂದಾಗಿ ಆಗಿರುವ ಆನಂದ, ಇದು ಇಷ್ಟ ವಸ್ತುವಿನ ಆನಂದವೋ, ಇದು ಆನಂದಮಯ ಕೋಶದ ಆನಂದವೋ? ಏತು ಬಾ ಪ್ರೇಮ ಸುಮ್ಮನೆ ಕೂತಿರಲ್ಲ, ಯಾರ ಆನಂದ ಅಂತ ಕೇಳಿದ್ರೆ ಸ್ವಲ್ಪ ಕಡಿಮೆ ಮಾಡಿ. ಹಾ, ಇಷ್ಟವಾದದ್ದನ್ನ ನಾವು ಅನುಭವಿಸಿದ್ದೇ ಆದರೆ ಅದು ನಮಗೆ ಆನಂದ ರೂಪದಲ್ಲಿ ಅನುಭವ ಆಗಿರುತ್ತದೆ. ಈ ಆನಂದ ವಸ್ತುವಿನ ಆನಂದವೋ, ವ್ಯಕ್ತಿ ಪದಾರ್ಥದ ಆನಂದವೋ, ಅಥವಾ ಆನಂದಮಯ ಕೋಶದ ಆನಂದವೋ? ಆನಂದಮಯ ಕೋಶದ ಅನಂತ ಆನಂದ ಈ ವಸ್ತುವಿನ ಸೀಮಿತವಾದ ಸ್ಥಿತಿಯಲ್ಲಿ ಲಭ್ಯವಾಗಿರ್ತದೆ. ಅರ್ಥ ಆಯ್ತಾ ನಿಮಗೆ? ಚೆಲ್ಲೋ ಒಂದು ಅಂಶ, ಘಟವು ಸುಂದರವಾಗಿದೆ ಆನಂದಕ್ಕೆ ಕಾರಣ ಏನ್ ಗೊತ್ತಾ? ಆನಂದಮಯ ಕೋಶದ ಆನಂದವನ್ನ ಕಣ್ಣು ಎನ್ನುವ ಇಂದ್ರಿಯ ಮೂಲಕವಾಗಿ ಹೊರಗಡೆ ಉಗುಳಿ ಅದನ್ನು ಪುನಃ ಮತ್ತೆ ಬಳಗಿಸಿಕೊಂಡು ಎಷ್ಟು ಚಂದದಲ್ಲ ಇವ್ ಆನಂದ ಇದು ಆನಂದಮಯ ಕೋಶದ ಆನಂದವನ್ನೇ ನಾನು ಇಂದ್ರಿಯಗಳಿಂದ ಹೊರಗೆ ಉಗುಳಿ ಅದನ್ನು ನೆಕ್ಕಿ ಆಮೇಲೆ ಹೇಳ್ತೀವಿ ಏನು ಇದು ಎಷ್ಟು ರುಚಿ ಅದು ಅಂತ ಹೇಳ್ತೀವಿ. ನಾಯಿ ಮಾಡ್ತಾವ ಹಂಗೆ, ನಾಯಿ ಮಾಡ್ತಾವೆ ಎಲ್ಲೋ ತಿಪ್ಪಾಗಿನಿಂದ ಒಂದು ಮೂಳೆ ತುಂಬಿಸ್ಕೊಂಡು ಬರ್ತಾವೆ. ತಗೊಂಡು ಬಂದು ಅವನಲ್ಲಿ ಒಂದು ಗಿಡದ ಕೆಳಗೆ ಇಟ್ಕೊಂಡು ಅದು ಕಚ ಕಚ ಕಚ ಕಚ ಅಂತ ಕಚ್ಚುತ್ತಾ ಇರ್ತದೆ. ಅದು ಹೆಂಗೆಂಗೆ ಕಚ್ಚುತ್ತಾ ಹೋಗ್ತದೆ ಹಂಗೆ ವಸತಿಗಳು ನೋವಾಗಿ ರಕ್ತ ಸ್ರಾವವಾಗ್ತದೆ. ರಕ್ತ ಸ್ರಾವಾದಾಗ ಅದು ಏನು ತಿಳ್ಕೊಳ್ತದೆ, ಈ ಮೂಳೆಯಲ್ಲಿ ರಕ್ತ ಇದೆ, ರುಚಿ ಇದೆ ಅಂತ ಇನ್ನೂ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡ್ತದೆ. ತಿಂತದೇನೋ, ತಿನ್ಲಿಕ್ಕೆ ಬರೋಂಗಿಲ್ಲ, ಮತ್ತೇನು ಮಾಡೋದು, ಅದನ್ನು ಜಗಿತದೆ ಜಗಿತದೆ. ಅದು ಏನು ತನ್ನದೇ ರಕ್ತವನ್ನು ತಾನು ಜಗಿಲಿಕ್ಕೆ ಇರ್ತದೆ. ಅದು ತನ್ನದೇ ರಕ್ತ ಹೇಗೆ ತನ್ನ ಆನಂದವನ್ನು ತಾನೇ ಅನುಭವಿಸ್ತಾ ಇದೆಯೋ, ಹಾಗೆ ಪ್ರತಿ ವ್ಯಕ್ತಿಯು ಕೂಡ ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಉಗುಳಿ ಒಂದು ಇಂದ್ರಿಯಗಳ ಮೂಲಕವಾಗಿ ಹೊರಗಡೆ ಚಲ್ಲಿ ಆಮೇಲೆ ಆ ವಸ್ತು ನನಗೆ ಭಾರಿ ಆನಂದದ ಅಂತ ಸ್ವೀಕಾರ ಮಾಡ್ತಾನಲ್ಲ ಇವನಿಗೆ ಮೂರ್ಖ ಅನ್ನೋದು ಏನಂತ ಕರಿಬೇಕು? ಅದು ಕನಸಿನ ಆನಂದವೇ ಇರಲಿ, ಅದು ಜಾಗೃತದ ಆನಂದವೇ ಇರಲಿ, ಇವೆಲ್ಲ ಆನಂದಗಳು ಏನು ಆನಂದಗಳಿವು? ಆನಂದಮಯ ಕೋಶದ ಆನಂದವೇ. ಇನ್ನು ಆನಂದಮಯ ಕೋಶದ ಆನಂದ ಇದೆಯಲ್ಲ, ಅದು ಯಾವ ಆನಂದ? ಅದು ಆತ್ಮಾನಂದದ ಪ್ರತಿಬಿಂಬಿತ ಚುಂಬಿತ ಆನಂದ. ಹೋಗಲಿ, ಯಾವ ಯಾವುದೋ ಪ್ರತಿಬಿಂಬ ಅಲ್ಲ, ಯಾವುದರ ಪ್ರತಿಬಿಂಬ ಅದು ಆತ್ಮನ ಅಕಸ್ಮಾತ್ ಆತ್ಮ ಏನಾದರೂ ಸರಿದಾಡಿಬಿಡ್ತು ಅಂತಂದ್ರೆ ಪ್ರತಿಬಿಂಬ ಅಲಗಾಡಿಬಿಡ್ತದೆ. ಪ್ರತಿಬಿಂಬ ಅಲಗಾಡಿಬಿಡ್ತು ಅಂದ್ರೆ ಸೃಷ್ಟಿನೇ ಅಲಗಾಡಿಬಿಡ್ತದೆ. ಜಾಗ್ರತ ಮತ್ತು ಸ್ವಪ್ನಗಳಲ್ಲಿ ಈಶತ ಇದು ಅಲ್ಪ ಸ್ವಲ್ಪ ಅಭಿವ್ಯಕ್ತವಾಗುತ್ತದೆ. ಎಲ್ಲಿ? ಜಾಗೃತ ಮತ್ತು ಸ್ವಪ್ನದಲ್ಲಿ. ಯಾವುದು? ಆನಂದಮಯ ಕೋಶ. ಆದ್ದರಿಂದ ನಾವು ಯಾಕೆ ಆನಂದಮಯ ಕೋಶವನ್ನೇ ಪರಮಾತ್ಮ ಅಂತ ಒಪ್ಕೋಬಾರ್ದು? ಇದೆಪ್ಪ ಆಗೋದಿಲ್ಲ. ಯಾಕಾಗೋದಿಲ್ಲ ಹೇಳ್ತಾರೆ, ನೈವಾಯಂ ಆನಂದಮಯ ಪರಾತ್ಮ. ಗೋಪಾಧಿಕತ್ವ ಪ್ರಕೃತಿ ವಿಕಾರ ಕಾರ್ಯತ್ವಹೇತೋ ಸುಕೃತ ಕ್ರಿಯಾಯಾಃ ವಿಕಾರ ಸಂಘಾತ ಸಮಾಹಿತತ್ವಾತ್ ನೈವಾಯಮಾನಂದಮಯ ಪರಾತ್ಮ ರೂಪಾಧಿಕತ್ವ ಪ್ರಕೃತೇರ್ವಿಕಾರಾತ್ ಕಾರ್ಯತ್ವ ಹೇತೋ ಸುಕೃತ ಕ್ರಿಯಾಯಾಃ ಸಂಸಾರ ಸಂಘಾತ ಸಮಾಹಿತತ್ವ ನೋಡಿ ಎಷ್ಟು ಸುಂದರವಾಗಿದೆ. ಈ ಆನಂದಮಯ ಕೋಶವು ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಅನ್ನಮಯ ಕೋಶವು ಪರಮಾತ್ಮ ಅಲ್ಲ, ಪ್ರಾಣಮಯ ಕೋಶವು ಪರಮಾತ್ಮ ಅಲ್ಲ, ಮನೋಮಯ ಕೋಶವು ಪರಮಾತ್ಮ ಅಂತ ಅಂದ್ಕೊಂಡ್ವಿ, ಅದು ಕೂಡ ಅಲ್ಲ. ವಿಜ್ಞಾನಮಯ ಆತ್ಮ ಪರಮಾತ್ಮ ಅಂದ್ಕೊಂಡ್ವಿ, ಅದು ಕೂಡ ಅಲ್ಲ. ಹೋಗ್ಲಿ ಬಿಡಿ ಸ್ವಾಮಿ, ಆನಂದಮಯ ಆತ್ಮ ಇದೇ ಆನಂದವೇ ಪರಮಾತ್ಮ ಅಂತ ಆಗ್ಬೋದು, ಅದು ಆಗುವುದಿಲ್ಲ. ಆನಂದಮಯ ಕೋಶವೂ ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಅಯಂ ಆನಂದಮಯ ಪರಮಾತ್ಮ ನ ಏವ, ಇದು ಪರಮಾತ್ಮ ಆಗುವ ಸಾಧ್ಯತೆ ಇಲ್ಲ. ಕಾರಣ ಒಂದು ಬರ್ಕೊಡು, ಸೋಪಾಧಿಕತ್ವ, ಇದು ಮೊದಲನೇ ಕಾರಣ. ತೊಂದರೆ ಆಗ್ತದೆ ಕೂಡ್ಲಿಕ್ಕೆ ನೋಡಿ ಅಲ್ಲಿ ಅಲ್ಲಿ ಅಲ್ಲಿಟ್ಟು ಇರಬಹುದು. ಅವ್ ಇದಿಗಲ್ಲ ದೀಪದ ಹುಳು ರೆಕ್ಕಿ ಕಳ್ಕೊಂಡ ಅಜ್ಜನ ಪರಾತ್ಮ ನ ಏವ ಪರಾತ್ಮ, ಇದು ಪರಮಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಂಬರ್ ಒನ್, ಸೋಪಾಧಿಕತ್ವ. ಏನಂತ ಹೇಳ್ತೀರಿ? ಉಪಾಧಿ ಸಹಿತವಾಗಿ ಇದ್ದರಿಂದ ಅಥವಾ ಇದು ಕೂಡ ಒಂದು ಉಪಾಧಿ ಎಂದು ಅನಿಸಿಕೊಂಡಿದ್ದರಿಂದ ತರ್ಕ ಏನೋ, ಆತ್ಮನು ಉಪಾಧಿ ರಹಿತನಾಗಿದ್ದರಿಂದ ಇದು ತರ್ಕ, ಆತ್ಮನು ಉಪಾಧಿ ರಹಿತನಾಗಿದ್ದರಿಂದ ಆನಂದಮಯ ಕೋಶವು ಕೂಡ ಒಂದು ಉಪಾಧಿ ಅನಿಸಿಕೊಂಡಿದ್ದರಿಂದ ಈ ಆನಂದಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಸಿದ್ಧಾಂತ, ಈ ಆನಂದಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಎರಡನೇದು, ಪ್ರಕೃತೇ ವಿಕಾರಾತ್. ಆನಂದಮಯ ಕೋಶ ಏನಿದು ಅಂದ್ರೆ ಇದು ಪ್ರಕೃತಿಯಲ್ಲಿಯೇ ಒಂದು ವಿಕಾರ. ತರ್ಕ ಏನು ಹೇಳ್ತದೆ? ಆತ್ಮನು ವಿಕಾರರಹಿತನಾಗಿದ್ದರಿಂದಾಗಿ, ಆತ್ಮನು ವಿಕಾರರಹಿತನಾಗಿದ್ದರಿಂದಾಗಿ ವಿಕಾರಾತ್ಮಕವಾದಂತಹ ಈ ಆನಂದಮಯ ಕೋಶವು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಸಿದ್ಧ. ಮೂರನೇ, ಸುಕೃತ ಕ್ರಿಯಾಯ ಕಾರ್ಯತ್ವ ಹೇತು. ಸುಕೃತ ಕ್ರಿಯಾಯ ಕಾರ್ಯತ್ವ ಹೇತು, ಇದು ಮೂರನೇ. ಅವರವರು ಮಾಡಿದ ಕರ್ಮಗಳಿಗೆ ಅನುಸರಿಸಿಕೊಂಡು ಅವರವರು ಮಾಡಿದ ಕರ್ಮಗಳನ್ನು ಅನುಸರಿಸಿಕೊಂಡು ಅವರವರಿಗೆ ಆನಂದಮಯ ಕೋಶ ಆದಿಗಳು ಲಭ್ಯವಾಗುತ್ತವೆ. ಆದಿಗಳು, ಆನಂದಮಯ ಕೋಶ ಆದಿಗಳು. ಏನು ಆದಿಗಳು? ಆನಂದಮಯ ಕೋಶ ಆದಿಗಳು ಅಂದ್ರೆ ಆನಂದಮಯ, ಅಲ್ಲಿಂದ ಶುರು ಮಾಡ್ಬೇಕು. ಆನಂದಮಯ, ವಿಜ್ಞಾನಮಯ, ಮನೋಮಯ, ಪ್ರಾಣಮಯ, ಅನ್ನಮಯ, ಇಷ್ಟು ಕೋಶಗಳು ಅವರವರು ಮಾಡಿದ ಸುಕೃತಗಳಿಂದಾಗಿ, ಪುಣ್ಯಗಳಿಂದಾಗಿ, ಕರ್ಮಶೇಷಗಳಿಂದಾಗಿ ಅವರವರಿಗೆ ಅವರವರ ಉಪಾಧಿಗಳು ಪ್ರಾಪ್ತವಾಗುತ್ತವೆ. ಆದರೆ ಆತ್ಮನು ಹೀಗೆ ಪ್ರಾಪ್ತವಾಗುವಂತ ಒಂದು ಕಾರ್ಯವಲ್ಲವಲ್ಲ, ಇದು ಪುಣ್ಯದ ಕಾರ್ಯ. ನಾವು ಮಾಡಿದ ಪುಣ್ಯಗಳ ಕಾರ್ಯ ಏನು ಅಂತಂದ್ರೆ, ಆ ಕಾರ್ಯವೇ ಈ ರೀತಿ ಲಭ್ಯ ಆಗಿದೆ, ಇಂಥವರ ಮನೆಯಲ್ಲಿ ಇಂತಹ ವ್ಯಕ್ತಿಯಾಗಿ ನೀನು ಹುಟ್ಟು ಅಂತ ನಮಗೆ ಲಭ್ಯವಾಗಿದೆ, ಇಂಥ ಕರ್ಮ ನೀ ಮಾಡು, ಇಷ್ಟು ಓದು ಓದು, ಇಷ್ಟು ಲಾಭವನ್ನು ಗಳಿಸು, ಇಷ್ಟು ಹಾನಿಯನ್ನು ಮಾಡಿಕೋ, ಇಷ್ಟು ಶ್ರೀಮಂತನಾಗು, ಇಷ್ಟು ದರಿದ್ರನಾಗು, ಇವಷ್ಟು ಅವರವರು ಮಾಡಿದ ಕರ್ಮಗಳಿಗೆ ಅನುಸರಿಸಿಕೊಂಡು ಪ್ರಾಪ್ತವಾದಂಥ. ಇನ್ನು ಆನಂದಮಯ ಕೋಶವನ್ನೇ ಆತ್ಮ ಅಂತ ಕರೆದ್ರೆ, ಆನಂದಮಯ ಕೋಶವೂ ಕೂಡ ಆತ್ಮನೂ ಕೂಡ ಒಂದು ಕಾರ್ಯ ಅಂತ ಹೋಗ್ತದೆ. ಆತ್ಮನೇ ಒಂದು ಕಾರ್ಯವಾಗಿದ್ದಾದರೆ ಕಾರ್ಯವು ಕಾರಣದಲ್ಲಿ ಲಯವಾಗುತ್ತದೆ. ಘಟ ಎನ್ನುವ ಕಾರ್ಯ ಮಣ್ಣು ಎನ್ನುವ ಕಾರಣದಲ್ಲಿ ಲಯವಾಗಿ ಹೋಗ್ತದೆ. ಆಭರಣ ಎನ್ನುವಂತಹ ಕಾರ್ಯ ಚಿನ್ನ ಎನ್ನುವಂತಹ ಕಾರಣದಲ್ಲಿ ಲಯವಾಗಿ ಹೋಗ್ತದೆ. ಈಗ ಆತ್ಮನೇ ಒಂದು ಕಾರ್ಯ ಅಂತಾಗಿದ್ದಾದರೆ ಇದಕ್ಕೆ ಕಾರಣ ಮತ್ತೆ ನೋಡಬೇಕೀಗ, ಆ ಕಾರಣದಲ್ಲಿ ಇದು ಲಯ ಆಗ್ತದೆ ಅಂತ ಹೇಳಬೇಕು. ಆವಾಗ ಆ ಕಾರ್ಯ ಆ ಕಾರಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಕೂಡ ಒಂದು ಕಾರ್ಯ ಅಂತ ಹೇಳಬೇಕು. ಅದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹುಡುಕಬೇಕು, ಅನವಸ್ಥಾ ದೋಷ. ಬೀಜ ವೃಕ್ಷ ನ್ಯಾಯದಂತೆ, ವೃಕ್ಷದ ಕಾರಣ ಏನು, ಬೀಜ ಎಲ್ಲಿಂದ ಬಂತು, ವೃಕ್ಷ ಎಲ್ಲಿಂದ ಬಂತು, ಹಂಗೆ ಹೇಳ್ತಾವು ವೇದಾಂತ ಎಂದು ಹಂಗೆ ಹೇಳಲಿಕ್ಕೆ ಹೋಗೋದು. ಸೋ ಇದು ಕಾರ್ಯತ್ವ ಹೇತೋ ಸುಕೃತ ಕ್ರಿಯಾಯಾಹ. ಮತ್ತೆ ನಮಗೆ ಹೇಗೆ ಲಭ್ಯ ಇದೆ ಅಂತಂದ್ರೆ, ವಿಕಾರ ಸಂಘಾತ ಸಮಾಹಿತತ್ವಾದ. ವಿಕಾರ ಸಂಘಾತ ವಿಕೃತಿಗೊಂಡಿರುವಂತಹ ಅನೇಕ ವಿಷಯಗಳು, ಪದಾರ್ಥಗಳು, ವಸ್ತುಗಳು, ಯಾಕೆಂದ್ರೆ ಮೂಳೆ ಇತ್ಯಾದಿಯವಲ್ಲ, ಹೀಗಾಗಿ ಒಂದು ಸೆಕೆಂಡ್ ಟೈಮ್ ತಗೊಂಡೆ. ವಿಕಾರಕ್ಕೆ ಒಳಪಟ್ಟಿರುವಂತಹ ಅನೇಕ ಅಂಗಗಳ, ವಸ್ತುಗಳ, ಪದಾರ್ಥಗಳ ಸಂಘ ಯಾವುದು, ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳೆಲ್ಲ, ಇದು ಒಂದು ಕಾಂಪ್ಲೆಕ್ಸ್, ಕಾಸ್ಮೋಪೊಲಿಟಿನ್ ಕಾಂಪ್ಲೆಕ್ಸ್. ಅಪಾರ್ಟ್ಮೆಂಟ್ ಕಟ್ತಾರಲ್ಲ, ಅಪಾರ್ಟ್ಮೆಂಟ್ ಬ್ರಾಹ್ಮಣರ ಅಪಾರ್ಟ್ಮೆಂಟು, ವೈಶ್ಯರ ಅಪಾರ್ಟ್ಮೆಂಟು, ಲಿಂಗಾಯತ ಅಪಾರ್ಟ್ಮೆಂಟ್ ಇರುವುದಿಲ್ಲ, ಅಪಾರ್ಟ್ಮೆಂಟ್ ಇರ್ತಾರೆ, ಯಾರು ಬಂದು ಇರ್ತಾರೆ ಅಷ್ಟೇ. ಹಂಗೆ ಎಲ್ಲ ಸಂಘಾತ, ಈ ಸಂಘಾತದ ವಿಷಯಗಳು, ಪದಾರ್ಥಗಳು ಇವೆಲ್ಲ, ಇವೆಲ್ಲ ವಿಕಾರವನ್ನು ಹೊಂದೋದೇ ಇವುಗಳ ಧರ್ಮ. ಈ ಒಟ್ಟಾರೆ ಕೂಡಿದ ಈ ಸಂಘ ಏನಿದೆಯೋ, ಆನಂದಮಯ ಕೋಶ, ಇದು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ, ಇವಾಗಿರುವಂತ ಎಲ್ಲ ಇನ್ಗ್ರೀಡಿಯೆಂಟ್ಸು ಸಬ್ಜೆಕ್ಟು ಚೇಂಜ್. ಗೊತ್ತಾಯ್ತಾ, ವಿಕಾರ ಸಂಘಾತ ಸಮಾಹಿತತ್ವ. ಈಗೇನೇನು ಮಾಡಿದ್ವಿ ನಾವು, ಐದು ಕೋಶಗಳನ್ನ ಏನು ನಾನಲ್ಲ ಅಂತ ನಾವು ನಿಷೇಧ, ಐದು ಕೋಶಗಳನ್ನ ನಾನಲ್ಲ ಅಂತ ನಿಷೇಧ. ಪಂಚಾನಾಮಪಿ ಕೋಶಾನಾಂ ನಿಷೇಧಿ ಯುಕ್ತಿ ತಶ್ರುತಿ. ಎಷ್ಟನೇ ಶ್ಲೋಕ, 212 ನಿಮ್ದ್ರೊಳಗೆ ಪೂರ್ಣ ಪುಸ್ತಕ ಯಾರದಿದೆಯೋ ಅವರದೊಳಗೆ 212. ಇನ್ನು ಈ ಬ್ಲೂ ಬುಕ್ ಯಾರ ಹತ್ರ ಇದೆಯೋ ಅವ್ರಿಗೆ ನಾ ಏನು ಹೇಳಬೇಕಾಗಿಲ್ಲ. ಶ್ಲೋಕ ಸಿಕ್ಕಿದೆಯಾ, ಪಂಚಾನಾಮಪಿ ಕೋಶಾನಾಂ ನಿಷೇಧಿ ಯುಕ್ತಿ ತಶ್ರುತಿ ಸನ್ನಿಷೇಧಾವಧಿ ಸಾಕ್ಷಿ ಪ್ರಕಾರವಾಗಿ ಪಂಚಕೋಶಗಳನ್ನು ಕೂಡ ಪಂಚಾನಾಂ ಕೋಶಾನಾಂ ಅಪಿ ಯುಕ್ತಿತಃ ನಿಷೇಧಿ. ತರ್ಕದಿಂದ ಯುಕ್ತಿಯಿಂದ ನ್ಯಾಯದಿಂದ ಈ ಪಂಚಕೋಶಗಳು ಯಾವೂ ಆತ್ಮ ಅಲ್ಲ ಎಂದು ನಿಷೇಧಿಸಿದ ಮೇಲೆ ನಿಷೇಧಿ ಒಂದು ವೇಳೆ ನಿಷೇಧಿಸಿದ್ದಾದರೆ ತನ್ನಿಷೇಧಾವಧಿ ಸಾಕ್ಷಿ, ಅವೆಲ್ಲವನ್ನು ನಿರಾಕರಿಸಿದ ನಂತರ ಉಳಿತೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಏನುಳಿತು? ಸಾಕ್ಷಿ. ಈ ಹಾಲ್ ಒಳಗೆ ಬರೋಕ್ಕಿಂತ ಮುಂಚೆ ಲೈಟು ಬೆಳಗ್ತಾ ಇತ್ತು. ಈ ಲೈಟು ಬೆಳಗ್ತಾ ಇತ್ತು ಈ ಹಾಲ್ ಒಳಗೆ ನಾವೆಲ್ಲ ಬರೋಕ್ಕಿಂತ ಮುಂಚಿತವಾಗಿ. ಏನೇನನ್ನ ಬೆಳಗ್ತಾ ಇತ್ತು? ಯಾರೂ ಬಂದಿಲ್ಲ ಅನ್ನೋದನ್ನ ಬೆಳಗ್ತಾ. ಇನ್ನೂ ಯಾರು ಬಂದಿಲ್ಲ, ಇನ್ನೂ ಯಾರೂ ಬರದೇ ಇರುವುದಕ್ಕೆ ಸಾಕ್ಷಿ ಬೆಳಕು. ಆಮೇಲೆ ಒಬ್ಬ ಬ್ರಹ್ಮಚಾರಿ ಬಂದ. ಅವ್ರೇನ್ ಮಾಡಿದ್ರು? ಅವರು ಡೆಸ್ಕ್ಗಳನ್ನೆಲ್ಲ ಇಟ್ಟರು. ಆ ಡೆಸ್ಕ್ಗಳನ್ನು ಇಡುವುದಕ್ಕೆ ಸಾಕ್ಷಿ. ಆ ನಂತರ ಒಬ್ಬೊಬ್ಬರು ಬ್ರಹ್ಮಚಾರಿಗಳು ಎಲ್ಲ ಸಾಧಕರು ಬಂದು ಕೂತ್ಕೊಂಡ್ರು. ಅವ್ರು ಬಂದ್ರು ಸಾಕ್ಷಿ, ಇವ್ರು ಬಂದ್ರು ಸಾಕ್ಷಿ, ಇನ್ನೊಬ್ರು ಬಂದ್ರು ಸಾಕ್ಷಿ, ಮತ್ತೊಬ್ರು ಬಂದ್ರು ಸಾಕ್ಷಿ, ಅವರವ್ರು ಅವರವ್ರು ಕೂತ್ಕೊಂಡ್ರು ಸಾಕ್ಷಿ, ಹಾರ್ಮೋನಿಸ್ಟ್ ಬಂದ್ರು ಸಾಕ್ಷಿ, ಎಲ್ಲರೂ ಏಕತ್ರವಾಗಿ ಎಲ್ಲರೂ ಬೆಳೆದು ಶುರು ಮಾಡ್ತೀವಿ. ಇಷ್ಟು ಜನ ಇದ್ದಾರೆ, ಇವ್ರು ಇಂತಿಂತ ಕಾರ್ಯ ಮಾಡ್ತಾ ಇದ್ದಾರೆ, ಸಾಕ್ಷಿ ಸಾಕ್ಷಿ ಸಾಕ್ಷಿ. ಆನಂತ ಕ್ಲಾಸ್ ಮುಗೀತು. ಅವರವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋದ್ರು. ಅವ್ರು ಹೋದದ್ದಕ್ಕೆ ಸಾಕ್ಷಿ, ಇವರು ಹೋದದ್ದಕ್ಕೆ ಸಾಕ್ಷಿ, ಎಲ್ಲರೂ ಹೋಗಿದ್ದಕ್ಕೆ ಸಾಕ್ಷಿ, ಖಾಲಿ ಆಗಿದ್ದಕ್ಕೆ ಪಂಚಕೋಶಗಳನ್ನು ನಿರಾಕರಿಸಿದ ನಂತರ ಉಳಿಯುವುದೇನು? ಮೊದಲು ಬೆಳಗುತ್ತಾ ಇದ್ದಂತ ಬೆಳಕೆ ಎಲ್ಲವನ್ನು ಕಳ್ಕೊಂಡ ನಂತರವೂ ಹಾಗೇ ಇರುತ್ತದೆ. ಸಾಕ್ಷಿ ಹೇಗಿರ್ತದೆ? ಬೋಧ ರೂಪ ಅವಶಿಷ್ಯತೆ. ಬೋಧ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಅರಿವು, ಚೈತನ್ಯ, ಅರಿವಿನ ಸ್ವರೂಪದಲ್ಲಿ ಅದು ಉಳಿದಿರುತ್ತದೆ. ಇದ್ದಿರ್ಬೋದು ಬಿಡ್ರಿ ಅಂತ ಯಾರಂತಾರೆ? ಯಾರು ಆತ್ಮ ಬ್ರಹ್ಮ ಅನ್ನೋದು ಇದೆ ಅಂತ ಕೇಳ್ತಾ ಕೂತಿರ್ತಾರೋ ಅವರಂತಾರೆ. ಏನಂತೇಳಿ? ಇದ್ದಿರ್ಬೋದು ಬಿಡ್ರಿ ಅಂತ. ಆದರೆ ಇವರು ಅಪರೋಕ್ಷ ಜ್ಞಾನಿಗಳು ಏನಂತಾರೆ? ಆ ಪ್ರಕಾರವಾದ ಸಾಕ್ಷಿ ನಾನೇ, ನಾನು ಬೋಧ ರೂಪ, ನಾನು ಕೇವಲ ಅರಿವಿನ ರೂಪ. ತಿಳಿತೋ ತಿಳಿದಿಲ್ವೋ ಒಂದು ಮಾತು ಸತ್ಯವಾದದ್ದನ್ನು ಹೇಳ್ತೀನಿ. ಏನು ಅಂದರೆ, ನಾವೆಲ್ಲರೂ ಕೇವಲ ಅರಿವಿನ ಸ್ವರೂಪ ಮಾತ್ರ. ಮುಂದೆ ವಿವರಿಸ್ತಾರೆ, ಬಾಕಿದೆಲ್ಲ ಏನೋ ಒಂದು ನಿತ್ಯ ಅಂತ ಹೇಳು, ಇಲ್ಲದ್ರೆ ಸುಳ್ಳು ಅಂತ ಹೇಳು, ಎಲ್ಲವನ್ನು ಸುಳ್ಳು ಅಂತ ಹೇಳ್ಬೇಕು. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ ಏನು. ಯೋಯಮಾತ್ಮ ಸ್ವಯಂ ಜ್ಯೋತಿ ಪಂಚಕೋಶ ವಿಲಕ್ಷಣ ಅವಸ್ಥಾತ್ರಯ ಸಾಕ್ಷಿ ತನ್ ನಿರ್ವಿಕಾರೋ ನಿರಂಜನ ಸದಾನಂದ ವಿಜ್ಞೇಯ ಸ್ವಾತ್ಮತ್ವೇನ ವಿಪಶ್ಚಿತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ.